ಅವಸರವೇತಕ್ಕೆ ನಿಲ್ಲುವಲೆ ಮಲ್ಲಿಗೆ, ಸಡಗರವೇತಕ್ಕೆ ನಿಲ್ಲುವಲೆ ಮೆಲ್ಲಗೆ, ಕೆಣಕುವುದೇಕೆ ಹೆದರುವುದೇಕೆ, ಸನಿಹಕ್ಕೆ ಬಂದರೆ ಏನಿದೆ ತೊಂದರೆ. ಅವಸರವೇತಕ್ಕೆ ನಿಲ್ಲುವಲೆ ಮಲ್ಲಿಗೆ, ಸಡಗರವೇತಕ್ಕೆ ನಿಲ್ಲುವಲೆ ಮೆಲ್ಲಗೆ. ಹೋಗಬಹುದೇ ನಾರಿ, ಮನಸ್ಸು ಹೋದ ದಾರಿ ನೀ ಹೋಗಬಹುದೇ ನಾರಿ, ಬಿಸಿಲಿನ ಹಣ್ಣಲಿ ರುಚಿಯು ಏನಿದೆ. ಅವಸರವೇತಕ್ಕೆ ನಿಲ್ಲು ಅಲ್ಲೇ ಮಲ್ಲಿಗೆ, ಸಡಗರವೇತಕ್ಕೆ ನಿಲ್ಲು ಅಲ್ಲೇ ಮೆಲ್ಲಗೆ. ನನ್ನ ಮನಸ್ಸು ನೀನು ಬಲ್ಲೆ, ನೀನೆ ನನ್ನ ಮುದ್ದುನಲ್ಲೆ, ಹೂವು ತಂದ ಜೇನ ಎಂದು ತುಂಬಿ ತಾನೆ ಸರಿಯೋದು ಬಂದು. ಅವಸರವೇತಕ್ಕೆ ನಿಲ್ಲು ಅಲ್ಲೇ ಮಲ್ಲಿಗೆ, ಸಡಗರವೇತಕ್ಕೆ ನಿಲ್ಲು ಅಲ್ಲೇ ಮೆಲ್ಲಗೆ. ಕೆಣಕುವುದೇಕೆ ಹೆದರುವುದೇಕೆ, ಸನಿಹಕ್ಕೆ